Se oli Juglin Jugulars. No joo, on bändin nimi. Muuttolinnut oli kappaleen nimi ja näin lähti siis tämä jälkimmäinen humina-osio tällaisella soundilla käyntiin. Mutta eipä hätää, nimittäin me muutetaan heti saman tien toisenlaista. Sieltä tulee Jimi Hendrixiä ja vähemmän kuultu Power of Soul. Some of us high flying rides you've been taking, you know the ones that apply you too low. Oh. Look out for some of us airplane rides you've been taking, to see the ones that apply you too low. Yeah. Talk about with the power of soul, anything is possible. With the power of you, anything you wanna do. Mm-hmm. they arrest, sometimes when they write. Yeah, I'm playing too much of one toy, baby, just a bit of escape to the cripple night. Oh yeah. And you look around and see old jellyfish, yeah. He's saying flotation's groovy, baby, and even he'll tell you that. And floating around, even a jellyfish will agree to that. Yeah, I'm staying with the power of you. Is that the way you want to be, baby? Put down now. Freedom is your right, freedom is your right, freedom is your right. Hulluus näkyy silmistä, kun kattoo näit heeboi. Se on masentava, niin kuin köysis keräis legoi. No siitähän minä en tiedä paljon mitään. Miltä se tuntuu? En paljon tiedä siitäkään, kun kauppasarto sanktiot murhaa muksuja. Puhdas vesi luksusta, invasio tosiasia. Invasio yksityiselämän joka osa-alueelle. Ei mun mielestä ole vaan minkään sortin fiktio. Piilo, aivo, manipulaatio. Kutsun näit kilpäit just siksi, miskä lystää. Savuava pistoli, aina kuka hyötyy. En oo vasemmin oikeistolainen enkä lyö lyötyy. En oikeistolainen, joka maahanmuuton kypsyy. Breivik pane menee ja illuministi hytkyy. Hyviksissä, jos nyt noin voi asia ilmasta. Eikä nää jutut ole mistään Dan Brownin kirjasta. Statistically, the majority of terrorism is our terrorism. It is state terrorism. There's no question about that. Yes, vasen oikein vastaan asettelun lomassa. Väestösnaaja, kenellä se fäten oma lehmä ojassa. Massa murha ja truuseri rengas tetänyt samaa kasvi. Ja EU-kriittin on heti persu tai natsi. Ja ilmastoveroa pitäis rakastaa. Vaikka se epämiellyttävät totuset Al Gore jaha paskaa. Yhä röhkevät tempaukset luulis kääntävän päät. Mut mielenkiinnon vielä lähinnä kuninkaallisten satuhäät. Satua nimenomaan, tervesi seuraava kuollut prinsessa. Sininen veri on saatu nukko ulkovessa. Mut täällä alhaalla on Mortal Kombat kehis. Viattomin luonnon kappaleilla, aspartaamit ja fluorinit ikenis. Ja teinäinen kesto hymylärvi säkyy manne kiinil. Sitä punaista pilleri helpompaa nappaa ritaliini. Älä funtsaa liikaa, kaikkea nyt ihan okei. Ku Osama on osina ja Obamalla on Nobeli. Hehe, informaatio, tietoisuutta järjestykseen. Vastavallan kapaus ja väkisinkin se menee. Informaatio, tietoisuutta järjestykseen. Vastavallan kapaus, tietoisuutta järjestykseen. Mä en oo varma mitä tapahtui sinä päivänä, mut tiedän miten jenkkien hallitus siihen reagoi. Siksi miusa pamahtaa raiteen Stuttgartille, hyppää tälle biitille ja ajatukset telakoin. Maailma hukkuu paskaan niinku Budding sanoi. Ja me vaan rasitetaan leukojamme tällä räpäyksellä. Miten meni muru siis seitsemäs talo? Tajunta pysy pystys virallisellä hämäyksellä. Yo! Kuulen äänettömmin pallan verein. Nää savukiekuroita shokkiterapiasta palla pelein. Yritän ottaa asioista itse selvää ja tehdä mun omat vaillinaiset päätökset. Älä alana tesari haukkoja pelkää, eikä saa ohjaa mitkään EU-säädökset. Kun menee liian pitkälle ääntemme ryöväys, niin tältä tulee takas vanha kunnon happihyökkäys. Informaatio, tietoisuutta järjestykseen. Vastavallan kappaus, tietoisuutta järjestykseen. Virallinen selitys ei koskaan mennyt läpi. Mitä kävi 10 vuotta sitten, kaikkihan se näki. Salamavalojen värkkeessä tornit räjäytettiin alas. Sisäpiiri halas ja sotatila palas. Konnat skoolas, valtakunnassa kaikki hyvin. Kansalaisella tikku lyhi, elitillä valta yli. Miten se on mahdollista kusettaa 6 miljardia? Kyllähän jengi ties, mut ne oli silti hiljaa siin. Se on niin helppo olla hys ja unohtaa. Turrutta aistit, kääntä pää pois jos kuvottaa. Laskelmoitu vallankaapas, minkä sille voi. Mut jokainen voi päättää miten siihen reagoi. Meneekö paniikki ja pasko housuu? Vai onko valmis vapauteen kansan nousuu? Ajattele itse, katso totuutta silmi. Meidän historia on vaan yks iso Hollywood-filmi. Freedom is real life. Freedom is real life. Freedom. I don't think there is a war on terror. I think that's a propaganda notion. The attacks of September the 11th were appropriated by a clique in the US establishment in order to further its aims around the world. If that isn't clear to most people, as I believe it is, then I don't know where they've been for the last few years. But it's not reported that way. Yes, a lot of journalists put terrorism and war on terror in inverted commas, but after a while they weary of that. It's as if there really is a war on terror, and there isn't a war on terror. There is a war of terror. Näin, se oli Jontti, vastavallankaappaus part 4, ja siinä oli Petos, Julma, Henri Asa ja Mac Bueno fiittaamassa. Joo, sitten vähän toisenlaista. Pistetään The Sonics. Ja Psycho. Ei sitten laitettukaan. Vielä. Mutta laitetaan se sitten nyt. Se kuulostaa siis tältä. Just your clown, psycho. Näin, se oli Negative Man, I Don't Like Mondays, oli kappaleen nimi. Tuosta ollaan harvinaisen samaa mieltä kyllä. Alun perin toi oli Boomtown Rats -yhtyeen läpimurtohitti suorastaan silloin aikanaan. Tää oli mun mielestä parempi, tässä oli vähän semmoista reipasta meininkiä. Sitä ennen tuli tosiaan Black Lips, Freak Out. Nyt vaihdetaan taas ihan eri meiningille, sieltä tulee Linton Cooper, joka sanoo, että you'll get your pay. We don't need was in a Cadillac. Said, hey, Ivan, why did you come back? Looked at me and he did a dance. Said, hey, man, you gotta take your chance. Saw the Savior standing on the stage. Was in a rage. Looked my way and he said to me, you gotta carry on and forget about me. Cause I never was. Thank you. se oli sitten Manfred Mann. Ja nyt saattaa tuo huli soittaa, että pieni hetki vaan. No niin, just biisikin loppu sopivasti. Jep, mä laitan sut tonne kuuluville. No niin, jep. No niin, kuuluuko? Huli. Mitä? No niin. Siellä meidän reporterimme maailmalla, missä päin mesoilet? Sanoisin, että ulkosaaristossa täällä Turussa päin. Laivalla jo? Kyllä vaan. No pari niin. Tuntia oltu täällä, karaokea kuunneltu ja kaikkea hienoa. Jaa, harmi vaan, ettei tää meidän asema kuulu sinne asti. No joo, kyllä se mieluummin kuuntelisin sitä, kun ootas hetki, kaivan täältä listan esille. Minna Lintukangas and the Tuomo Lehto Band tanssittaa tällä hetkellä, jonka jälkeen tulee Harry Fontana and the Tone Boys. Eli erittäin vakuuttavan kuulosia nimiä. Löytyykö teiltä yhtään niiden levyjä? Näin äkkiseltä ei kyllä löydy. Et seuraavaksi mä meinasin laittaa vähän hyvä, muuta. Niin. Juu. Kyllä täällä nyt kaikkea muuta omituista löytyy. Ihan joo, mutta hei, pitää sanoa muuten Miikalle. Niin. Onnittelut tässä nyt näin. Niin, no sehän tuli sieltä. Niin, eikä mun se kummempaa. Aivan sen takia. Ensi viikolla, jos ollaan vielä elossa. Niinpä. Ja silleen. Joo. Jos muistat ja saa nähdä, millainen olotila on. Punkkifestarithan niinpä. Ne on meiningissä kuitenkin. Niin. Kyllä, ja silloin ollaan jossain vitu Puolassa varmaan. ei tiiä. Mutta ei niin. Mitään, se on ihan hyvä meininki siltä osin. Hauska päästä vähän muuallekin. Vai mitä? Joo, toivottavasti se on hauskaa. No toivotaan. Mä pidän peukkuja tällä puolella. All right. Jees. Soita Miikalle joku biisi. No mä soitan. Itse asiassa Mana Raptori tulee seuraavaksi. Aha. Jep. Joo. En mä nyt löytänyt tota Wastedin levyä tuolta. No tuskin se oma bändiä haluaa kuunnella. Eihän sitä tiedä. Voi olla narsistisia niin, no piirteitä. Kyllä. Joo. Näinpä. No, ihan sama. Jees. Katsotaan viikon päästä. Tehdäänpä näin. Moi. Näin siis huli matkalla maailmalla, mutta sitten laitetaan sitä manamanaa sieltä Raptori, niin kuin sanoinkin. Me ei olla kotipoikia. Vaikka just päästin koulusta, niin silti on saatu jo pillua. Me ollaan raptori. Kiekolla ollaan kuin Sabrina, nauhat pyörii taustallaan. Ja seikös meitä viituttaa, jos joku se soittaa kitaraa. Me ollaan raptori. Me ollaan raptori. Me ollaan raptori. Me ollaan raptori. Muodistaa. voi voi, kun ne meinis takaisin sinne. Tiedät kyllä itsekin minne. Me olemme taas suunnan näyttäneet. Häpeähtiin kukaan vaan. Ei kukaan niistä mitä saa. The worm. Two, one, two, three. Thank you. Joo, se oli Kid Koala. Drunk Trumpet oli biisin nimi ja se oli ihan live-veto jossain tuolla aiemmin tehty. Sitten laitetaan taas vähän erilaista meininkiä. Meinaatko siinä skulaa sitä? En mä tiedä. Ei varmaan nää mikit ota niin hyvin. En mä tiedä. Voihan sitä kokeilla. No ehkä toi konkkamikki. Konkkamikki lähemmäs vaan. Joo. Samuel vetäsee tässä veisut meille. No vedetään joku tämmönen. Pitäisikö laittaa vaikka biisi, joka kertoo siitä, että tässä yhteiskunnan tilasta nyt tän. Joo, että pitäisiköhän soittaa vähän poppia vai bro. No laitetaan tää. Henkinen konkurssi lahjapaketissa. Miksi kaikki on niin saatanan kallista? Ja sit Maikki ja ne muut sikarihuoneet tyypit kirjoihjat bileissä champagnealasien kilistessä kallista. Minne kaikki tää mammona maan päältä katoaa? Ja ohjelmoituna on, että järjestelysysteemi pian omiin geenimanipulaatioihin salakoaan. Käärikää muut lahjapakettiin, niihin velkakirjoihin saneerauksiin ja arvopaperiin. Hukuttakaa mut setelipainomusteeseen väriin. Ja uskokaa mun suunnitelma talouden varmoihin pelastussuunnitelmiin. Kaikki on niin, ettei tää tasa-arvo kohtaa, tää homma on. Miksei jokaisella ihmisellä oo samalla viivalla sitä vitun 15 miljoonaa? Miksei perustuslakiin ensimmäisiin pykäliin lisätty sitä, et kannattaa jakaa niin sen takaa, et ne huomais noissa ylimystöissä ylimissä, että sille ei olis tää talous vakaa. Käärikää muut lahjapakettiin, niihin velkakirjoihin, saneerauksiin ja arvopaperiin. Hukuttakaa muut setelipainomusteeseen väriin. Uskokaa mun suunnitelmatalouden täysin absoluuttisen varmoihin pelastussuunnitelmiin. Asia asiakassuunnitelmani toteutumiseksi tein päätöksen antaa kolmasosan elämästäni liukuhihnan rattaisiin. Ja tästä kaikesta loppukaneettina allekirjoittaneille jaamaan päällimmäisenä kysymys mieleen. Kuinka kauan kuvittelet, että maailma kestää tuollaista toimintaa? Siinä jo kuitenkin. No, henkinen konkurssi lahjapaketissa. Samuel Tuuli. Sieltä se tuli. Kyllä, kyllä. Mutta tosiaan Hulikin soitteli tuossa, mutta ei se oikeastaan muuta kuin Miikalle onnittelut. Olisi pitänyt Hulille laittaa yksi biisi, mutta kun ei saatu löytyä, jos olisi halunnut tämän siekkareiden hyvästi kotimaa. No, tulihan mainittua kappale. Sä voit sitten vaikka rääkästä se jossain vaiheessa. Ja mä voin treenaa sen taas noin. Joo, joo. Tää seuraava biisi kyllä tuo mieleen vähän sunkin biisien nimet. Helppoa elämää vai? Vai? Ja kysymys. Joo, joo, kysymys. Kyllä, joo. Kyllä vaan. Tää on kyllä sitten vähän toisenlaista. Tää... Joku siis tää pakko sanoa vaan, niinku, ennen kuin laitetaan biisi soimaan, niin kun toi on niinku... Niin älytöntä silleen, että kun niin kuin ihmiset haluaa niin vitu helppoa elämää, sitten ne sanoo, että niillä on tylsää, että niillä ei mitään tekemistä. Kun ne on ostanut isolla rahalla sellaiset koneet, jotka tekee kaiken asian niiden puolesta. Ihmiset kuolee käden taidot ja kaikkea. Sitten niin kuin hoidetaan niin kuin mukavuuksia niin sanotusti. Ja vittu, sitten jengi asuu semmoisessa vittu mestassa, missä ei tarvitse tehdä yhtään mitään. Vittu. Siihen menee kato luovuus ja aloitekyky. Nimenomaan. Ja kaikki maalaisjärki on kuollut jo täysin. Ja semmoinen niin kuin käden taidot varsinkin on kuollutta. Niin kuin ihan, että vittu, ja jengi osaa muuta kuin painaa enteriä. Herää kysymys, että niin kuin, just, että kuinka helppoa elämää ihmiset haluaa? Et en mä ainakaan vittu mitään helppoa elämää halunnut. Niin kun, mä haluan mielenkiintoisen elämän, eikä mitään valmista lahjapakettia. Et mä laitan mikroon $500 ja sit sieltä tulee bling, Chateaubriand ja valmis elämä kaupan päälle. Kyllä vaan. Muista joskus itse tein jotain sanotusta just tosta helposta elämästä ja valmiista maailmasta. Niin. Valmis maailma, valmiit ajatukset. Kyllä, joo, valmiiksi ohjelmoitu elämän polku. Joo, ja telkkarista valmiit ajatukset. Kyllä, valmis vaatteet ja kaikki valmista. Kaikki. Mutta nyt laitetaan appendiksiin. No, helppoa elämää vai? Erittäin helppoa. On niin helppo olla onnellinen. Now we'll go eat at Cinta Cena. Call me, don't respect. motherfucker makes me try. It makes me try, and that ain't wrong. I'll tell you why, there ain't no right. Ain't no wrong now, ain't no right. Ain't no wrong now, ain't no right. There's only pleasure and pain. In a motherfucker bed. Se oli Jane's Addiction. Yes, ja taas tuli nuo kivat vinkasut. Ja sitä ennen oli Jolly Jumpers-niminen ryhmä. Mikäs niillä olikaan? No pahus viekö nyt harmillisesti. Kävi niin, toi oli Ain't No Right, toi biisi. Ja se oli sitten Bottle and Chain, mikä oli Jolly Jumpersin esittämä. Mutta perjantaina, kun on tuo juhannus, niin perjantaihan on mielessään. Ja niin on Hectorillakin. Maanantaina alkaa tää. Kaikki hommat niinku plan, plan. Tiistai vähän juttu, mutta vaikka vielä särkee pää. Keskiviikko näin, torstai toisin päin. Yeah. Se oli Finforest ja Happää. Sitä ennen tuli Holmes, Out of Control. Ja jatketaan musiikilla vähän erilaista taas. DJ Food feat. Ken Nordine, Raging Young Rebel, jotain sellaista. No, kuunnellaanpa se. An aging young rebel called what's his name wanted to be different. Well, he stayed the same, and he couldn't. He just couldn't. No matter what he would try. Told by his mother, an aging old thing, you better go see Clever. You give Clever a ring, which he did. Called him up, just so Mommy wouldn't cry. Clever heard his story, about different from the same. I said, you crazy? This some silly game? No, no it ain't. Like Mommy said, you gotta straighten out my head. Enough. Can you help this aging rebel? Do you really have the stuff? Bet you don't have. Bet you bread that you'll pass the buck instead. Clever sends our hero a funny, darkened room where a crowd of cunning listens, giggles in the gloom. That's your problem, aging rebel. Don't you really know the score? You crazy? You think you're gonna change the silly world? Better see yourself a shrink. Cunning. They argue about our boy who was breaking down the door. Now he's running, Dalatar. Diabolical awaits. Grabs him by the ankle. Ain't it just like fate? Diabolical laughs in an alley full of soot. Forget the same. You'll be different now. Somewhat shorter on one side. Let go. Oh no. Would you? Diabolical inside. Panic in his brain. Pulls and gets away. Loses him a foot. It's a dark and evil day. See him running. Limping blood. Something soft is just ahead. Something soft is gentle. He has fallen at her side. She comforts him with kisses. He dreams of suicide. So you see, it seems to me, a gentle kind of cruelty. Aging rebels older, a little wiser maybe too. Gentleness has fixed him. Does he look like me and you? Footless and fancy free. Think how happy Mom will be. Footless and fancy free. Think how happy Mom will be. Kyllä joo. Mieti sitä, kuinka iloinen äiti on, kun saanut vittu valmiiksi ostettu lahjapaketin elämänpolulle yliopistokoulutukseen ja vittu työsuhde vaimoinen ja vittu asuntolaina ja pallogrillin kautta vittu. Jep, jep. Sitten kun sä tuot 50 ikää ja sit sä tajuut, että voi Juman kautta, että niinku, et itse asiassa mä maksan vaan pankkiirien velkoja. Aivan. Ja sitten se, että niin valmista maailmaa, että eihän mä oon ehtinyt tehdä elämässä mitään. Niinpä, sitten joudutaan konfliktiin. Tai en mä oon elänyt tietenkään, niin, ja kun on kaikki valmiina. Hei, puheenvuoro. Kerro. Lauantaina käytin juuri kotona pallogrilliä. Olen 50-vuotias. Minulla on perhe. Ja mun mielestä, ja helvetisti asuntolainaa, ja mun mielestä elämä on ihan ok. Joo, kyllä, tietenkin Seppi, mutta siis tossa just se juttu, että sulle saat ok sen tilanteen kanssa, mutta sitten niinku, kun on niin paljon niitä ihmisiä, jotka niinku, on vaan olosuhteiden pakosta luonut itselleen semmoisen niinku, vankilan, ja sitten ne tajuu silleen, että voi helvetti, en mä oo tätä halunnut. Mä oon olosuhteiden pakosta kun mä oon tehnyt paljon lapsia, niin mä tarviin asunnon. Totta, missä mä asun. Niin, ja lapset tarviin ruokaa. Kyllä, kyllä. Ja katon pään päälle. Pitää Helsingissä tai Suomessa niin olla talo. Totta kai, totta kai, ja lapsille, totta kai katto pään päällä. Ja siihen, kun se, mutta et hei, Sepi, sä ootkin sinut sen asian kanssa. Niin, kuin, että, niin, niin sä oot iloinen. Osa ihmisistä on elämänsä kanssa sinut. Joo, ja sit osa ihmisistä ostaa tavaratalosta itselleen elämän. Ihan ja sit ne on olevinaan tyytiksiä, mutta joku kalvaa, jokin kalvaa. Niin, kato, kun mä sain sen uuden nenän tuolta lääkäristä, niin nyt mä voin hyvin, kun kato peiliin. Mulle kerrottiin Kosmopolitanissa, että näin minusta tulee onnellinen, kun minä hoidan uuden nenän ja jalkakylvyt champagneassa. Mulla olisi puolikas tontti myynnissä Torperimäessä, niin mä pääsisin asuntolainasta eroon. No niin. Joku haluaa ostaa puolikkaan tontin. Mä paha pelkä. Paha pelkä, että meidän kuuntelijat on yhtä persaukisia kuin mekin. Näin se voi olla. Hyvää keskustelua. Kyllä vaan. Pitäisikö tähän laittaa joku kritiikki väliin vielä? Ehkä mä en soitakaan sitä virkavaltaa, mutta soitetaan tämmönen. Toinen veisu. Joo, tää kappaleen nimi on Joskus kauan kauan sitten. Se menee näin. Joskus kauan kauan sitten mä haudoin mielessäni suurta unelmaa. Mä tahdoin tehdä jotain hyvää, vaikka parantaa maailmaa. Tahdoin olla lääkäri tai vaikka jonkin sortin arvostettu laskuvarjojääkäri. Olla mieluummin sotilas sen sijaan, että olisin tän yhteiskunnan luoma mielenterveyspotilas. Mä tahdoin tutkia ja seikkailla muisella purjen laivalla maailman ääriin seilailla. Mä tahdoin tehdä jotain mahtavaa, olla arkipäivän sankari taikka etevä duunari, mutta sitten tutustuin mä uuteen jumalaan, tämän muoviseen mediaan. Huomasin, miten aikuisuutta meille täällä markkinoidaan. Ja niin absurdeja juttuilla ja laita palvotaan, kuten. Opettakaa mut soittamaan kitaraa röökin suussaan. Opettakaa mut kipäämään menestyksen portaita niin korkealle, että huomaan olevani täysin kuussa. Opettakaa mut soittamaan kitaraa röökin suussaan. Voi voi kun surettaa, kun ei oo enää mitään unelmaa. Sain Anttilan postimyynnistä valmis pakettimatkan elämänpolulle. Tahdon olla statisti, joka riisuu paidan päältäsi salamavalojen räiskeessä. Mä tahdon olla juontaja tai jonkun tosi TV-sarjan bimbo heitukkaan. Mä tahdon liikaa meikata ja itseäni keltaisesta lehdistöstä hieman peilata. Tahdon verkkoblogiin julkaista ja koko kansa omista toilailuistani valaista ja sitä kirjoittaa. Vaikken enää oikein osaakaan, kun mua kiinnostaa. Opettakaa mut polkemaan, mut virkiritmaan rakoon. Opettakaa mut niin, että nousen muiden yläpuolella tapahtuvaan osingon jakoon. Opettakaa mut tallaamaan naapuritontin viljalakoon. Ne haaveet, ne vaeltavat katoavat aaveet, mua kiinnostaa. Opettakaa mut soittamaan kitaraa röökin suussa. Opettakaa mut olemaan lisää kultaa muovimaailman rahapuussa. Opettakaa mut kipeä. kiertämään menestyksen portaita niin korkealle, että huomaan olevani täysin kuussa. Opettakaa mut polttamaan kitaraa rökisuussa. Sellainen. Joo, semmoinen ralli. Se kiteytyy mun mielestä aika hyvin. Niin kuin, tai siis silleen, no mitä vittua mä tässä nyt omia biisejäni hehkutan. Mutta täytyy sanoa, että noinkin sanat tuli niin kuin sillä hetkessä improvisoida. Mä kirjoitin niin kuin sillä melkein ykkösellä putkeen. Ja mä oon ihan tota mieltä, että niin kuin, mä oon vitu surullinen siitä, että ennen kuin kysyttiin lapsilta, että mikä on sun unelma-ammatti, niin ne sanoi jotain niin kuin vaikka talonrakentaja tai lääkäri tai poliisi tai jotain tämmöistä. Palomies. Niin, nimenomaan. Nykypäivänä kysytään skidä, että mikä sä haluat olla? Mä haluan olla julkis. Niin. Mitä julkis osaa tehdä? En mä tiedä. Mitä tarviiko se joku koulutuksen? Ei. Eikö? Ei. Voi vittu, pitäisiköhän muskin... Sen kun menee tyrkylle tonne, kato huomiohuoraksi heilumaan. Niin. Ai niin, joo, kato, joo, se on se, että joo, se, joo, nuolaa pitää... kaikkien persettä ja vittu, sit mä oon julkis. Annetaan omaa eteenpäin kanssa, no. Niin kuin, että päästään, että pitää nyt sitä pebaa vähän antaa. Joo, niin, kyllä sitten, sit sä pääsit telkkariin. Mä en pysty nykypäivänä enää oikein lukemaan noita uutisia. Ja ne, jotka ei halua olla julkkiksi, ne haluaa olla meklareita tai pankinjohtajia tai politiikkoja. Massi puhuu. Niin vitusti. Jes, kyllä vaan. Kyllä mä ostan vittu itselleni Massilaa ikuisen elämän ja Rannekkeen ja Särkänniemään vittu. Kun jengi tajus oikeasti, että niillä on jo se ikuinen elämä ja... Sinne Särkänniemeenkin pääsee pummille, jos haluaa. Ei siihenkään tarvii rahaa. Jep. Että sille ei ole niin suurta väliä. Ja Angry Birdsit. No joo, ei. Nyt laitetaan Bang Twisteriä tuolta, niin kuin tulee. Oh, Rave mikä? Up. Bang Twister, kuulostaa jep, hyvältä. No kuunnellaan. We'll be right back. And we have here another guest, toinen vieras. Please introduce yourself and play something. Rastafari, my name is Udan Mutaki. Yes, welcome. And you play, is your own song? Yes. All right, wanna hear that? Yes, please. I'm playing a song called Why Worry. Okay. Trying to give some love to my brother man. Yes, I try each and every day. Trying to give some love to my brother man. Thank you. Beautiful song. So it was your own written. Yes. But I can hear influence from Bob Marley and the others. Yeah. Well, we have 5 minutes. Do you want to play another song? Yes, please. Do it. And what's the name of the next song? This one called Babylon is Falling. All right. Savage and you Damina choku chekbako Brina nyanke you and you Mwane promeko Sobe janiai Damina choku chekbako Brina nyanke you and you Mwane promeko Bwana dodo Mwame ila leka meyo Adi adi ajane Bwana nyaki tiyo Lego tape Mwame ila leka meyo Adi adi ajane Bwana nyaki tiyo Janiang Damina Joku Kepakwo Brina Yanke, you are and you. Yahoo, money promico. So Benkania Damina Joku Kepakwo Brina Yanke, you are and you. Yahoo, money promico. Like what the pay Mommy la de Camilo Adi adi a Johnny Por año que te dio Like what the pay Mommy la de Camilo Adi adi a Johnny Por año que te dio Beautiful end for our program. Ja seuraavaksi pitäisi tulla Varsan Somali Radio. Ei vaan tätä iloista miestä. Aha, se tulee toimitettuna. Mä sanon. Kaikille terveisiä vaan. Sillä Samuel Tuuli kertoo kaikille onnellista matkaa tänne meidän ikuisen elämämme polulle. Ja yrittäkää jakaa, niin kuin mä siinä biisissä sanoin, niin että niin ne huomaisi, että olisi tämä talous vakaa, ettei meidän tarvitsisi käyttää vittu 50 vuotta elämästämme vaan siihen, että me maksetaan pankkiirien velkoja, joista menee suuri siivu mafialle. Niin tsekatkaa Kreikan tukipaketteja muun muassa. Mafia siivuttaa, mutta kaikki ne jätkät samassa huoneessa istuu. Kyllä vaan. Miettikää, mikä on tärkeää. Jep. Mutta ensi viikkoon sitten. Että heipä hei. Ja seuraavaksi Somali Radio. Assalamu alaikum, rahmatullahi wa barakat. Degiste lanta afka somalika varsan. Shaqad ku jirtaa. Haye. Ku jiraa, ku jiraa qadka ya, ku jiraa qadka ya. Wili halka aad nagala socotaan wala inta afka Soomaaliga ee warsanadu alaaba naga dhigaysataan hirka gaaban dharkood yahay 103. Magaalada tan Helsinki ayaa maanta lagu soo gabagabeeyay qaybo kala duwan. Tartanka markaasi dugsiyada Qur'aanka Kariimka ah iyo maadooyin kale oo ubadka goobahaasi loogu kala dhigo. Haddaba magaalada Helsinki qaybteeda bariga ayaa maxaafada Vuosaari waxaa lagu soo qalinjabiyay dugsiga markaasi halkaasi ku yaala. Maanta oo halkaasi lagu kala gudoonsiiyay ardaydi halkaasi isugu timid shahaadooyin kala duwan iyo abaalmarino iyo waalidiintu aad u wada faraxsanaa iyo macallimiinta iyo marti sharaf kale oo goobtaasi timid. Haddaba Mukhtar Maxamed Abiib oo markaasi ka mid ah aqoonyahanada Soomaaliyeed ee dalkani Finland isla marahantaana u sharxan xisbiga Kokomus isla marahantaana ka tirsan qaybaha dhalinyarada ajnabiga ah ee dambiyada ka geysta caasimada tan Helsinki xarunteeda uu markaasi isagu mas-uul ka yahay isla marahantaana uu xubin ka yahay guddiga degmada Helsinki qaybtiisa waxbarashada. Haddaba Mukhtar ayaa markaasi waxa uu ka qayb galay tartankaasi ubadka halkaasi maanta loogu sameynayay. Haddaba Mukhtar ayaan waxaan wax ka weydiinayaa jawigii xafladaasi iyo sida uu filayay iyo sida uu dhacday. Mukhtar, bal ku soo dhowo marka ugu horeyso idaacadda warsan. Walaal Maxamed, runtii aad iyo aad ayaad u mahadsan. Bal naga waran waxa aad markaasi maanta goobtaasi ku aragtay iyo markaas wixii aad markii hore aaminsaneed. Maantanta walaal waxa weyn aniga waalidka telefoon ii soo diray waxa naga codsaday inaan ka soo qayb galo maadaama ay sameynayaan xaflad ay ku soo xidhayaan sanad dugsiyadkii ama sanadkii quraankii ay sanadkii u soo dhigayeen caruurta ay ku siinayaan muxuu ay sheegeen bilado iyo waxyaalo noocaas ay ugu dhiirigeliyaan oo kale maadaama dee aan ka qayb qaatay meeshan ay quraanku dhigtaan waagii waxa weyn dadkii soo abaabulay baan ku jiray magsaas darteed waxay igu marti qaadeen inaan meesha ka qayb galo. Runtii waxa aan runtii aad ugu farxay wuxuu ahaa ilaa yar caruur gaadhaysa 100 caruura oo yacni akhlaaqday ilabta ay u fadhiyaan anigiiba ay igu noqotay muxuu ahaa ii sheeg waxa lama filaan un horey u arkin waayo had iyo goor warbixinada dadka finishka ayna siiyaan waxayna yidhahdaan caruurta soomaalidu waa qalqaali way fudfududyihiin waxyaala noocaasa laakiin edabtay u fadhiyeen iyo sidii isu maqlayeen iyo sidii hadalka u dhegeysanayeen taasay ahayd muxuu ahaa ii sheeg dabtii ugu weyneeda muxuu ahaa aniga igu noqotay muxuu ahaa ii sheegeen runtii waxaana filayn talabaadeen aad ugu farxay waxaan la filayn igu noqotay waxay ahayd say dadkaasi isu abaabuleen hooyooyinka iyo aabayaashii isu abaabuleen iyagoo gacmaha isku wada qabsanayo nooc kasta wada leh taas lafteedu waxay ahayd wax lagu farxo. Jawiga makaaga muuqday markaasi jawi aad isleedahay alle leh waxay ku ficnaan lahayd Soomaalida oo dhan inay sidan oo kale noqoto waan u sheegay waxaan ku dhii waxaan jeclaan lahaa in wanaagan iyo muxuu ahaay sheek garabkan aad ku garab jirtaan inaad soomaalida kale ama helsinki ama finland hadda galaan meel walba joogaan inaad runtii ku gubaabisaan ood ku dhiirigelisaan ood u noqotaan tusaale fiican runtii waana waxaan ilaahay ka rajaynaya in soomaalida kale ay tusaale ka qaataan kuwa xaafado badan oo kale ku jiraan oo saasoo kale maanta sameynayay laakiin ilaahay waxaan ka rajaynaya tusaale ka qaataan qolada fursaale ku daydaan laakiin mukhtaarow waxaa tahay nin siyaasi ah isla mar ahaantaana bulshada wax weyn u qabta weliba lafdhabar xagga arrimaha bulshada ka tirsan isla mar ahaantaana u sheega waxqabadkiisa laakiin kama hadashid waxqabadka soomaalida kale aysan waxba ka qabanin isla mar ahaantaana soomaalida ay inta badan iskugu mashquuliyaan in dadka noocyadaas kala duwan in doorasho loo sameeyo heerka markii doorashadu soo gaarto hab qabiil loo sameeyo taa kama hadashid maxaa kalifaas leedahay wallaahi dee walaal waa runta su-aashaasna dhowr goor oo horena waad iweydiisay dee waxa weeyaan ta koobaad waxa weyaan aniga waxa igu kalifa hadiyo goorna dadka siyaasiyiinta ka hadal waxa weyaan da anigiiba musharax baan ahay oo qof sharaxan baan ahay dadka loo baahan yahay hadiyo goorna dadkan ay la xisaabtamaan ama ay su-aalahaas hadda aad iweydiiso kale la weydiiyana waa dadkii shacabka ah laakiin ii sheeg soomaalidu finland waxay deganaayeen intoodii kuwii ugu soo horreeyay 22 sano waxaabad moodaa iminka inay soomaalidu baraarugeen ay fahmeen finland waxay u joogaan iyo sababta finland keentay marka dee haddii nin musharaxi maalinta muxuu ahaa dadku doorashada ay soo dhawaato un la arko intii kalena aan la arkin wax alla dee wax ummaddiisii wanaag ku jiro una samaynayn taani waxay la qumantaa soomaalidu inay iyagu ka fikiraan oo ay dib isugu noqdaan oo xisaabtamaan anigu ma dhahayo muxuu ahaa ii sheeg dadkii baan ka dhexbaxaya marka waxa weeyaan aniga laftayda waa in layla xisaabtami karaa lay weydiin karaa lay odhan karaa maxaad qabatay maxaad soo wadaa laakiin taasi waa wax mujtamaca soomaalida u yaala waxaa kaloo isweydiin leh inta shaqadaadii ayaad ku jirtaa haddaan isla mar ahaanta waxaad tagtaa goobihii bulshadu ay kaaga baahnayd in runtii waxaa la odhan karaa mukhtaar waa imise qof taa miyaysan kuusoo bixin marmarka qaarkeed waa arrin meesha jirta weye walaal waxa weeyaan siday dadku sheegaan ama dadkan aqoonyahanka sheegaan ummadna qofna uma qoro meeshay ku dambeynaan ila iyagu qortaan weeyaan waxa weeyaan haddii nin walba wixii uu ku wanaagsan yahay ama wixii uu qaban kara uusan shacabkiisa isagoo shaqadiisii ku jira uusan u qaban anigu waxyaalahan finish ka bartay waxaa kamid a shaqadiisa oo qofka ku jira ayo haddana maadooyinkii uu bartay ama wixii uu bartay mujtamaca haddii wixii uu ka caawin karaa ayuu ka caawiyaa isagoon waxba lacagana ka sugeyn oo si ii sheeg deeqsinimaha un ugu shaqaynaya marka waxyaalahaas waa waxyaalaha waddanka ka bartay alxamdulillah waan runtiina waanu ku faraxsanahay waxa weeyaan walaal ii sheeg haddii uu qof walba yidhaahdo un muu sheeg wax kastoon qabanaya lacag ha laygu siiyo ama laygu ammaano wax inoo soconayaa ma jiro waxa weeyaan maadaamaan maalin walba arko hooyo rafaadsan ama aabba rafaadsan oo caruurtii un dhib u ka taagan yahay waxa weeyaan inaad soo dhex gashood la talisood wixii ay kaga gudbi karaan aad u sheegto waa waajib ku saaran weeyaan waqtiga oon ugu yara awgeed guud ahaan bulshada soomaaliyeed ee ku dhagaysanaysa xilligii samarka ayaa lasoo gaaray oo dadku fasaxyo ayay gelayaan qaarkood meelo kala duwan bay aadi karaan qaarkood dalkii ayay joogi karaan maxaad kula dardaarmaysabaas leedahay soomaalidu waa dad wanaagsan hadiyo goorna waan sheegaa mhe dadkayga aad baan u jeclay waxaan kula tali lahaa horta waxa weeyaan sana dugseedkaa la xilayay iyo howlahan inoo dhammaaday ilahay horta waxaan ka rajaynayaa inuu mid khayr qaba inooga dhigo kuwa soo socdana ilahay kuwa khayr qaba inooga dhigo nin walbana dee kii soomaaliya tegay iyo kii halka joogayana waqti sanad wacan uu ilahay uga dhigo rabdaan taasi nagu soo foodna ilahay inooga dhigo rabdaan khayr qabta doorashadii magaaladaas soo dhow hadduu ilaahay idmo oo waqtigeeda hadduu ilahay na gaadhsiiyo dad badan oo soomaali oo sharaxaan doona way jiraan dad badan oo codkiina raadin doona oo ajnebi kale xataa way jiraan laakiin soomaalida waxaan kula talinayaa please meesha ka kaca codkiina bixiya dadka dantu ay idinku jirta idinka idin mateli kara maad aragtee muxuu ahaa wax idiin qaban kara dhambaalkiina meesha geyn kara doorta oo meesha ka kaca oo qofna yuusan codkiisa la seexanin aad iyo aad baad mukhtaar u mahadsan tahay alaykum asalaam waraxmatullahi wabarakatu kaasi wuxuu ahaa mukhtaar maxamed abiib oo kamid ah aqoonyahanada soomaaliyeed ee dalkani finland isla mar ahaantaana u sharaxan xisbiga kokomus isla mar ahaantaana ka tirsan hay-adda waxbarashada ee deegaanka magaalada tan helsinki kabunki weliba sidoo kale waxa uu ka howlgalaa xafiiska arrimaha bulshada oo u qaabilsan yahay dhallinyarada ajanabiga ah ee dembiyada ka sameeya caasimada helsinki ee waddankani finland inta ayaan maanta kusoo gabagabaynayna barnaamijkani ka baxayay laanta afka soomaaliga tan iyo kulitadeen dambe waa maxamed muuse dhammaantiin midle sidaas iyo nabadgelyo wassalaamu calaykum waraxmatullahi tacaala wabarakaatu kooxda maanta aan wadaa waa weydiin iyo warxelin ayaan dhowr soomaaliyeedood oo xanuunsan waxaan geynay maraykankan ku daafanay kuugu dambeeya ku jiraan ilmihii isku dheganaayo halka aad weli naga dhegeysaneysaan waa lanta afka soomaaliga ee radio warsan waxaadna dhegeysaneysaan barnaamijyadii hore uga baxay idaacadda oo aan ugu talagalay bulshada weyn mar labaad dhagahooda ay ku soo noqdaan. Haatanna waxaan idin soo gudbin doonaa muhaadaro uu noo soo jeedin doono Sheekh Cali ama Dr. Cali Maxamed Saalax. Muhaadaradaas oo ay tahay iimaanka, bal aynu dhagahooda dhageysano. بسم الله الرحمن الرحيم كتاب الله حادينا يؤم بنا ويحدونا منارا ضاء في يدنا ينير الدلج يهدينا كتاب الله حادينا يؤم بنا ويحدونا منارا ضاء في يدنا ينير الدلج يهدينا حفظنا حرفه لفظا حفظنا حرفه لفظا حوته صدورنا زينا حوته صدورنا زينا وعشنا معه في عبق وعشنا معه في عبق يعطرنا الرياحينا معانيه تبصرنا تنير الفكرة تعنينا فصار لنا معلمنا بروح العلم يحينا معانيه تبصرنا تنير الفكرة تعنينا فصار لنا معلمنا بروح العلم يحينا وصار لنا كحارسنا كحارسنا كحارسنا من الغارات يحمينا يحمينا يحمينا هو المنهاج نقرأه إلى الجنات يدعونا سيبقى العزم مركبنا يشق بنا الميادين ألفنا المجد نعرفه ولا نرضى به دونا سيبقى العزم مركبنا يشق بنا الميادين ألفنا المجد نعرفه ولا نرضى به دونا وإن تسأل عن العليا فمعنى وصفه فينا وها نحن وقد بتنا نرتله مصلينا جوار الكعبة الغرة تواعدنا له حين فرتلنا وتبرنا وتجويدا وتلحينا جوار الكعبة الغرة تواعد كتاب الله حادينا يؤم بنا ويحدونا منارا ضاء في يدنا ينير الدلج يهدينا كتاب الله حادينا يؤم بنا ويحدونا منارا ضاء في يدنا ينير وعين نسل جندنا شاقنا دكتور علي فليتفضل مشكورا مأجورا بإذن الله إن الحمد لله نحمده ونستعينه ونستغفره ونستهديه ونعوذ بالله من شرور أنفسنا ومن سيئات أعمالنا من يهده الله فلا مضل له ومن يضلل فلا هادي له وأشهد أن لا إله إلا الله وحده لا شريك له وأن محمدًا عبده ورسوله أما بعد قال الله تعالى في محكم كتابه ويزيد الله الذين آمنوا هدى معاشر الإخوة والأخوات موضوع وحاكساب سيهي ضعف الإيمان وعلاجه إيمانك وسود عيسى نقيلك كي ماذا إيمانك maxaa keena iimaanka inuu hoos u dhaco maxaase dawo u noqon kara waxa laga yaabaa mowduucan marka laga hadlayo in aysan suurtagal ahayn qof meeshan fadhiyo ka badbaaday inuu jiro ka bilow qofka kelimada jeedinaya ilaa aakhir waaxid waa xaalad nagu timaada oo aynaan marnaba ka badbaadi karin qof kastoo innaga naga mid yahay hadduusan xaaladan aanu ku jirin amaba aanay soo marin wuxuu halis u yahay mar uun inay ku iman doonto haddii laga waayo asbaabihii iimaan kor ugu qaadi lahaa haddii meel kastoo laysugu yimaado muntadayaadka sidan oo kale ah oo dadku wax ku kala gadanayaan oo dadku wax ku kala iibsanayaan ay caado u tahay inay meesha ay soo dhigaan jihaas ama qalab lagu cabiro qofka dhiiggiisa meesha uu marayo sonkortiisa meesha ay taagan tahay uu ku ogaanaya garaaca wadnihiisa wixii la mid a waxaa habboonaan lahayd in la helo jihaas kale ee lagu cabiro qof kastoo inaga nagamida iimaankiisa meeshuu taagan yahay laa shak qof walba meel buu u taagan yahay iimaanu rasuuli illaahi sala allahu calayhi wasalam iyo iimaanu abi bakrin marka laga hadlayo iimaankeenoo kale maha farqi weyn baa u dhexeeya saa darteed waxaan meeshan ka tirin doonaa biidni illahi subxaanah wa tacaala qodobo kelimaduna ma dhaafsiisna inaan tixi doono qodobo la xidhiira iimaanka sababaha keena inuu hoos u dhaco iyo habka marka lagu daweyn karo laakiin qofku markuu xanuunsan yahay ama xanuun markuu ku yimaado dhakhtarka marka loo geeyo wuxuu sameeyaa tashkhiis diagnosing baa la sameeyay in la ogaado qofka kan horta maxaa keenay cudurkan inuu ku dhacay laakiin isaga waxa ugu horreeya symptoms waxbaa ku yimid caraad baa ku timid madaxaa layga hayaa maalmahan baan socon waayey wareer baan isku arkay xaaladeedu caadi maaha kadibbaa dhakhtarkii loo geeyaa wuxuu leeyahay waxaa kuugu wacan sidaa iyo sidaa dawadaadana waa sidaas saa darteed waxaan u baahannahay sideen ku ogaan karaa aniga idin hor fadhiya idinka walaalaha iyo hor fadhiya in iimaankeenu uu dacfi uu ku jiro hoos markaa u dhacsan yahay xaaladahan soo socdoon tixi doona biidni illahi subxaanah wa tacaala oo qaarkiin hore u maqleen waxay muujin doonaan haddaan iska helno waana 22 qodob wey haddaan iska helno inay nasaarantahay sida ugu dhaqsada badan inaan raadina asbaabta keentay asbaabuhuna ma aha mid iyagu markaa meel keliya taagan standara ma aha sababta aniga ii keentay iyo midda adiga kuu keentay way kala duwnaan karaan waxaa laga yaabaa asbaabo guud ahaaneed oo dadkoo dhan si wadar ahaaneed u jamcida iyo asbaabo dadkay ku kala duwan yihiin baa jirta waxaa laga yaabaa marka hebel sababta ku keentay iimaankiisa inuu daciif uu noqdo iyo hebel waxaa ku keenay inay kala duwan yihiin waxyaabo fara badan oo guudana way jiraan salafkii markaa laga soo xigtay biidni illahi subxaanah wa tacaala ikhwaanii qofka marka uu dareemay in iimaankiisu dacfiga uu soo galay markiiba lama soo istaago iimaankayga waa daciif ama hoos buu u dhacay laakiin wuxuu isticmaalaa erayo kala duwan maruu yidhaahdo cibaadadii macaankii aanu hayn jira ma hayo waan gelayaa salaaddii sidii loo baahnaa ee loogu dhadhansan lahaa salaadii qofku u dhadhansan lahaa uma dhadhansado waxaa laga yaabaa inuu yidhaahdo qur-aanka marka la aqrinayo ima saameeya qur-aankii waxaa laga yaabaa inuu yidhaahdo niho maalmahan waxaan isku arkay macaasidu inay ii sahlan tahay qofka markii uu hadalladaasaa ugu dul meeraysanayo arrinkaasu waxa weeye duq naaqus aljaras buu garaacayaa wuxuu leeyahay iimaankayga dacfi baa ku jira arrinkuna wax la qariibsada maaha iimaanka inuu dacfi uu noqdo iyo inuu awood yeesho waxaa ugu wacan maxaa yeelay wuxuu ku dul wareegaa wax lagu magacaaba qalbi qalbigana waxaa qalbi loogu magacaaba wuu isrogrogaa wax hadduu isrogrogayo uu miisaan uu yahay marna kafaddu ay sarayso tanbidixeed tanbidigna ay hoos u dhacayso qalbiguna waa sidaas oo kale walidaalika rasuulullah sala allahu calayhi wasalam wuxuu yidhi innama alqalbu min taqallubihi qalbi waxaa qalbi loogu magacaabay isrogroga badan uu qalbiga samaynaya qalbi loogu magacaabo markaasu wuxuu rasuulullah maxamed sala allahu calayhi wasalam uu ku mithaaliyey riishad meel taal oo dabaylu ay dhabanayso labada geesna ay ka garaacayso sida ay riishadda ama baalkaa meesha suran uu isu rogrogayo aa u dheeliyayo aanu markaasi saaniya meel u taagnaan karin buu ku tilmaamay sala allahu calayhi wasalam qalbigii mar haddii qalbigu uu sidaa yahay iimaankana uu ku dul fadhiyo inuu marna kor aado marna hoosu dhaco waa dabiica markaa uu leeyahay sala allahu calayhi wasalam xadiid waxa uu ku yidhi laqalbu bni aadama asracu taqalluban min alqidri ida istajmacat galayaana qalbiga aadanaha ayaa wuxuu ka degdeg badan yahay xagga sida dheri karkaray oo dab la saaray oo kale isu rogrogo qalbiga ka daran buu yidhi markaasu haddana wuxuu yidhi ida istajmacat galayaana markay aad iyo aad u karkarto xadiid kale wuxuu yidhi sala allahu calayhi wasalam quluubta aadanahoo dhanba waxa ay ku jiraan allah subxaanahu wa tacaala farihiisa suu doonuu ka yeelaa isagaa rogroga meeshuu doonuu u jiheeyaa arrinkaa marka wuxuu muujinayaa maxay in qalbigu aanu meel aanu thaabit aanu ku ahayn arrinkaa waxaa ka dhalanaya marka iimaankanu marka inuu kor u kaco hoosna markaa u dhaco walidaalika sala allahu calayhi wasalam waxaa ku badnayd ducadiisa allaahuma yaa musarifa alquluub إلهي وأذا قلوب الرجرجة متك قلوب الرجرجو ثبت صرف قلوبنا على طاعتك إلهي قلوبتي أنا واحد أقول لي حذا حق ضاع هذا أذيك هو جانسون كاي روايات كلام واحد كسر أوراري ثبت قلوبنا قلوبتي إذا ربي واحد كسرت دين كاي كسر روايات كاس أنت المامة ردم وأحاديث صحيحة شيخ ناصر من ملك لدون مركب كنت صحيحية الله سبحانه وتعالى معناها صوت المامة الرسول صلى الله عليه وسلم الله في القرآن تقول إن الله يحول بين المرء وقلبه إلهي بابا كلا دح قليب ماشي وحا إيمانا ستحويل وحا لقى يابا إن قلبي قاقا إيمانك آنو قليل سي مركا فلتريشن الله هلو قلبي سيسيها لن قلبي إيمانك أوقل وحا لبا هددا المركا إلا صمي ولذلك وحا نقب بيا قربضي بإذن الله سبحانه وتعالى محامو جنيا وحا نجعلان لها قفل بابا إنو ترصده نقطة لقى أهلو خوصك حريقه مد لقى وايانا إلهي سبحانه وتعالى أقول مهد علي أنا أريد إسك بالله هذان إسكهل نقض بضن صوص على إيمان كأن خطر بكسرية كو هذا تزاركتي أما أنا ساركو أما قف كستو مسلم إسكو أرك حالات الصوص على تؤه إنه معاصي ذا أكل عيو دروب تتيدا ووين أنا أكل صوعنين دم بدم بيجا أكد درين يهانا فضو ضيستا واحد وقعت حالات خطر بالجدرة ولذلك علم ذا وحير هذا قف كمركو دم بيجا أصمايو وما لينك لأكسر عليو ما لنسدحات وقص علي عادة ونقنيسة. شيء جمرك عادة يكون نقد تكذب كما حشون يسوق وح خجلة يحشاد يسريق يأدري ما يسد مالها. فجارها اللي سقي ماذا الحكي شيء يسوي حسب الحالة سمية. جوريا ربا كقاتي مشكلة غاس بانجلي. الله مستعان الله بروح من مدح يسوق لي. كو يطلق أنا كو وكل قص دول هبان سيء ما لها كشيء يسوي. محله معزية عادة كون نقطي. ولذلك فإذا كدرت قوله جل وعلا في القرآن الكريم ولم يسروا على ما فعلوا وهم يعلمون آيا دائما معايا لم حا ولم يسروا كلي ما شاء الله وشاقه يضو سياق القرآن وإسوته معايا عدم الإصرار على المعصية إنو قفك آنو دائما وحيمودين يساقفك إيمان كيسا معايا لهدو دائما عادة أنه قلنا يساقفك مركي عادة أنه قلتنا وأذكتها إن أتكدها بعيد ومنكر ولذلك صلى الله عليه وسلم حديث وحوكيري كل أمتي معافى إلا المجاهرين ضد كودن دم بيقوا لقى عفي إلا قليها مركب ما لها اللي يسقي ماذا كشيعه مركب سو حيري صلى الله عليه وسلم استجوا الشرح يا مجاهر ذا وحيري قف با حلاك الحمي سمينا يا وهو بريسنا يا إيضا رب العالمين وأسطري أو ضبالي كدي سو مركب بريس ضد كصهر فريسنا يا وحلي عملت البارحة كذا وكذا حلي وحلي وحسن سمي حالي إيه حالي حالي وحاسي وحاس بان سميه وادرك تقف باوحو سمينا زينا كدع عيسى وشرح يا ماشو كب الله ماشي كدمات إلا ماشي كدمات حرام بوغل ماشي كب الله بات إلا ماشي كدمات وشرح يا إيه ده وحس الريقان وجي سأني كم بوقن الرقاء هدين الله اسكو أركو معاسيد أدو اللجهري أدو اسكو هداد اسكو أركتي واحد وقاتا إيمانك ضعف بكجرة سادرتي واسمتم كأقوه الرأي أنه برا رجني الرقاء لباد قلبك أو إنجيغا قال لي النقضة وح جلي أو خيرنا آن وجرين إياه ما أنت هدي لك وقع قري وح كستو أي كلت هوت أنت سواء علينا أو عض أم لم تكن من الواعظين أما أن وعدي أما هن وعدين أرك جن جنب نويه مال بنوت أجن هرك أمرك لجارنا أرن سهلا ما ولذلك الله سبحانه وتعالى قرآن كوح وكيري ثم قست قلوبكم من بعد ذلك فهي كالحجارة انت كذب قلوبتين واي انجكتي وحين لم من نقطة سيدة دقحان توكل مركا دنبا وحالي هلقا جوغ دقحان اللو قفا ماها دقحان تهدي قلوبتين ايه دقحان تهليس بربر ديغو او ان نراها دقحان تهي انك دقحان تهي انك ادك اما دقحان تهي نلمي دهدا ان نراها دقحان تهي اللو قفي ان لو قفين اوحا موجين يا قرآن كآيات مركا لسيوة دوحو ليها وان من الحجارة يان لو قفين دقحان تهي كم اذا لما يتفجر منه الانهار كو بيك صور برقضة وإن منها لما يشقق فيخرج منه الماء كو حجر دمبلما بيوه أكدر السدان وإن منها لما يهبط من خشية الله كو حجر سود لندلما إياه سبحانه وتعالى كبقي آيات كلا نوحى هاي هدي قرآن كأن كسود الجن لهاي بورها دسودا لو أنزلنا هذا القرآن على جبل وحدارك لي سقو دلدلاعي مركب طقحانك إن لوقف ماها الله سبحانه وتعالى ويكون مثالي وأن مثالك أخطر سن أن ظلمرنا إن قلبنا دقح لكم مثالي قف كان مركو قف كسو التاق وحلي ما دقح ما التهي وحلوك قلوا أيين xaaladda saddexaad ay hadii la isku arko iimaanka inuu dacfi uu ku jiro muujina waa maxay cibaadada markaad sugi weysid salaada marka lagu jira maankaagu maqan yahay dhammaanteena sidaa ah qur-aanka marka la aqrinayan ku ta'siirinayn ducada adoo dhoohan baa gacmaha kor u taagaysaa walidaalika sala allahu calayhi wasalam wuxuu yidhi laa yaqbalu aw laa yuqbalu ducaa'un min qalbin gaafilin laahi xadiidka waa xadiid saxiixa sheekh naasirna uu ku sheegaa silsila 549 duco ka soo fushay qalbi dhoohan isla markaana hawlan oo hawlo kale ku mashquulsan ilaahay ma aqbalo waxaad arkaysaa qofka gacmaha kor u taagaya aan la socona ducadiisa waxaa la garanaysaa qof maantana tusbixiisaa u wada dhagdhag ku haya meesha uu maray istakfirullahi aanu fahmayn oo waxaa arkaysaa subxaanallahi dhicilin aanu fahmayn cibaadadii wuxuu kaa baxayaa meeshii iyadoo aanu dhadhansan xaaladda haddii laysku arkay iimaankeena dacfi bu ku jira xaaladda afaraad cibaadadii inaad ka caajistid oo lugujiid aad ku tukatid lugujiid aad xajka aad ku aadid jimcayaashii lagaa waayo dacfi weyn ayaa markaa jira walidaalika allah subxaana wa tacaala wuxuu ku tilmaamay munaafiqiinta wuxuu yidhi waidaa qaamuu ila salaati qaamuu kusaala haddii salaaday u istaagaan iyagoo lugaha jiidaya ayay salaadii aadayaan buu yidhi waana arrin lagu yaqaan qofka munaafiqa waxaa laga yaabaa xajkiyaa ku waajibay markaas wuxuu leh sanadka dambe sanadka dambaa la gaaraya sanadka dambe sanadba sanad buu u rahnanayaa markuu isyidhaahda hadda baxna wuxuu leeyahay sanadka dambe markuu laba sano marayo saddex sano uu marayo shan sano uu marayo baasaboorkuu ku aadi lahaana ilaahi subxaana wa tacaala gacanta uu geliyey diyaarna aanu ahayn inuu dhaqaaqo ayaa waxaa laga yaabaa in mowdku markaa u yimaado ninkaa marmarsiyaha raasanaya lee xajkii lama gaarin waxaa laga yaabaa haddii telefoon loo soo diro la yidhaahdo gurigii dariskeenni ahaa xaaji cabbaas uu lahaa waa beec kunka doolar inuu meeshu ka soo bixinaya ma taqaana markiiba isaga xawaaladda ku diraad arkaysaa inta ka horaysana waxaa laga yaabaa inuu kusoo hordhigo alf cudur inuu kusoo hordhigaa laga yaba yidhahda meeshan bay ka dhacday inta haddaan isku aragno iimaankeena dacfi baa ku jira walidaalika waxay culimmadu ay yidhaahdeen ama rasuul maxamed sala alayh wasalam wuxuu yidhi laa yazaalu qowmun yata'akharuun xataa yu'akhirahum allah dad qoom ka tegi maayaan inay dib isu dhigayaan ilaa ilaahay subxaana wa tacala iyagoo dhanba dib u celiyo safka hore adoo u joogaad ka labaad markaad aadaysa adoo arkaya salaadii jamaacadaad ka daahaysa adoo arkaya in aad tukan kartid sunantii baad ka gaabinaysaa xaaladda haddii laysku arko iimaankii hoos buu dhacay walidaalika waxaa lagu yaqaanaa saxaabatu rasuulilahi sal alay slam ama ambiyadiiba ilahay markuu ka hadlay innahum kaanuu yusaaricuuna fi lkhayraat wa yadcuunanaa ragaban wa rahaban waxa ayn kuwa u tartama u degdegay khayraadka ilaahayna baryah waatan aayadda qur-aanka ay leedahay waxyaabaa lagu aqoonsan kara waxaa ka mid ah in iimaanka uu dacfi uu ku jiro qofku uu seexanaya habeenkii subaxii buu soo toosayaa iyadoo wax yacnii problema iyo mushkilad aanay ku iman laakiin waxaa arkaysaa qofkii wejigiisa bedelay toban daqiiqa qofkii uu qoslaya toban daqiiqa maankiisuu maqan yahay toban daqiiqa dadkii buu marka u gacan qaadaya toban daqiiqana uu xanaaqsan yahay qof shalay aad salaamaysay oo aad xabadka ku haydiba maanta kaasoo horbaxay salaanta la dhaafaysaa misaajkaaga iyo muudkaaga dhan baa isbedelaya walidaalika waxaad arkaysaa waxaa nagu badan maanta muudkayga caadi ma aha caadi mihi maalmahan oo dhan waxaa laga yaabaa qofka inuu yidhaahdo kan ahludiinkaan inuu yidhahda jin baan isaga shakisanahay kan kalena inuu yidhahda buufis baan isaga shakisanahay oo baranoid baan ahay laakiin wuxuu rasuulu maxamed sala allahu calayhi wasalam uu tilmaamay diiqa isaga qofka ku imanaya inuu yahay dacfu liimaan inaad dadka ka didid oo aadan salaanta aadan ka qaadin oo salaantii aadan la raasan oo meeshay fadhiyaan aad ka oradid oo masjid walbana aad tidhahay masjidkaan ma tegaya afartan inoo garka dhaadheer baan u nacay masjidka ma tegaya meelaha dumarka isugu yimaada maxaa ila naagaha maraha diidayaan nacay wadaadadan maanta dhan xalaal iyo xaaraam qofka markuu isku arkay iimaankiisa dacfi ku jira maxaa yihi sala allahu calayhi wasalam xadiid uu yidhi mu'minku ya'laf wa yu'lafu lahu almu'minu ya'laf wa yu'laf walaa khayra fii man laa ya'laf wa yu'laf mu'minku dadka isagaa raasada wayna soo raasadaan khayrna kuma jiro midka aanan dadka raasan iyagana aanay soo raasan haddaad is aragta adoo dadka ka didsan masaajiddii isbaara ay ku dhigan tahay dad qof aad la hadli karta aanay jirin dadkana ay ku necab yihiin oo markaad meeshaa ka soo baxda la yidhaahdo ninka kan anugu ma jecli ha nalaga fogeeyo fadhigeeni uu soo fadhiisan iimaankii dacfi baa ku jira xadiidkaana waa xadiid saxiixo sheekh naasir asilsilo ku sheegay 427 sala allahu calayhi wasalam wuxuu tilmaamo oo kale macno saas oo kaleo iimaanka waxaa lagu yaqaamaa sabar iyo dadkoo la saamaxo haddii khalad lagaa galo oo aad maantanan daba taagan tahay iimaankaaga dacfi baa ku jira xaaladda lixaad ee muujinaysa iimaanka inuu dacfi ku jiro waxay tahay aayaadkan ilaahiga ah ee lagu dul aqrinayo hadda aan soo tilmaanay inay buuraha dhaqaajin karaan in qofka aanay saameyn wana iman doonta biidillahi subxaana wa tacaala saxaabada rasuulillahi sallallahu alayhi wasallam bal salafa hadhihi al-umma bisifa caama markaan u hadlo qur-aanka meesha uu ka taagnaa isii u dhaqaajin jiray xaaladda kale ee aan u gudbinay waxay tahay qofka inuu xuska ilaahay marka uu ka gaabiyo aanu shaqaba aanu ku lahayn الله قرآن كبرك وكهل كشكيكين قليل منافقين توحل ولا يذكرون الله إلا قليلا إلهي محسن إن يرمو يعني وحلق يابا إن هذا كتاب بعضا كالفورين وحلق يابا استغفر الله إذا إن أي تهابا دتك متصوفة ذك لي إن بركا نمبا وحار كيسا نمبا ننوي من ضمانتا استغفر الله وكاين نوي نسوفي بعد نقطيبوي بحمد إن دتك يارا الله وطلق له تسبيح دبان أوتر سنين حالة ده مركا إشكو أرقنا إيمان كأن الضعف بكجرة حالدا سيدي تضباد اما سيدي ذات وحيتاه ان انا نعرون هدي الهي سبحانه وتعالى سهدميسا لغا تلابو دينك الهي هدي ما لوغا دعه حدادان ودمقنين ارينكا و هو موجينا ايمانك انو ضعف و كجرو ولذلك صلى الله عليه وسلم وحوت المام وحيره تعرض الفتن على القلوب aan deganahay magaalada meesha aan ka deganahay xumi hadii ay ka dhacdo aynaan ka damqan oo aynaan ka dhiidhiin aynaan diin halaga joogo allah subhanahu wa ta'ala wuu weydiin doonaa walidaalika xadiidkan dhageysi waa xadiid khatartiisa leh wuxuu yiri sallallahu alayhi wa sallam xadiid saxiixa oo saxiixul jaamic uu ku wariyay sheekh naasir ayuu ku tasxiixiyay wuxuu leeyahay idaa cumilat alkhati'atu fi alardi kaana kaman shahidaha aw kaana man shahidaha fakarihaha wa qaala maratan ankaraha kaman ghaaba anha xumi haddii dhulka lagu sameeyo qofkii meeshaa jooga laakiin ka hadlo yidhaahdo war ka istaaga war waxaan waa xumiye ka joogsada qofka wuxuu la mid ah qofka maqan oo kale ilaahay subxaana wa tacaala u qaban maayo laakiin waman qaaba canha qofkii isagoo ka maqan raalli ka noqda oo marka looga sheekeeyo yidha ka raalli noqda wuxuu la mid noqonayaa qof maxay isagoo meesha joogay oo kale xumida aad ka maqan tahay haddii subixii lagaaga sheekeeyo ama xalay cajaladii laga duubay aad tiraahda hal ii keena aan marsada ah ama allahu mustacaan arooskii fiskiga uu ka dhacay gabdhaha ay dalbadaan cajaladda ay yidhaahdaan waxaan u baahanahay heblesay u ciyaarays inaan arko ama fanaankii xala la keenay heesiisan soo ceshanay haddaad tiraahayd adna meeshii aad fadhidid kaana kaman shahidaha xadiidkan adigu meel kale wadwaa kaayo waa xadiid saxiixa xadiidkan wuxuu muujinayaa allah subxaana wa tacaala marka inuu na weydiin doono qodobka waa qodobka sideedaad ee muujinaya iimaanka inuu dacfi ku jiro waxyaabaha dacfi muujinaya iimaankeena inuu ku jiro waxaa muujinaya qodobka sagaalaad qofka inuu jeclaado inuu dadka ka dhex muuqdo arrinkaana wuxuu isugu u qaybsamaya dhowr arrimood kow wuxuu jecel yahay inuu madax noqdo in isaga laga dambeeyo hadduu kursiga isaga waayana nin isaga xigaalkiisu la rabaa meeshii maanta dhan waxaa laga yaba majliska uu fadhiyo inuu kaaga sheekeeyo un keliya ninka murashaxa ka ah tolka isaga uu ka dhashay hadduu isaga waayo kursiga ninka hadalka kuu wada nin kaluu rabaa xigaalkiisa inuu meesha u galo haddaad aragtid in hawshaa keliya dadka ay ku howlayihin iimaanka dacfi baa ku jira walidaalika wuxuu uhi sala allahu calayhi wasalam innakum sataxrisuuna cala alimaara kursiga aad baad u raadin doontaan buu yidhi laakiin aad ayuu u mahadsan yahay sheekh cali waxaana dib baan ugu soo noqon doonaa insha allahu muxaadarada qaybteeda inta ee dambe weli waxaanu ku guda jirnaa wararkii iyo weliba barnaamijyadii ay idinkugu talagashay raadio warsan codka soomaalida finland maantana waxaa ka mid ah wararka soomaalida ugu xiisaha badan dowladda kumeelgaarka ee soomaaliya iyo somalilan oo shir xasaasiya uga furmay magaalada london ciidamada midooda yurub ee ilaaliya xeebaha soomaaliya oo badbaadiyey dad kaluumaysata ah oo xaaladooda ay xumayd shirkii ugu dambeeyey ee saxiixayaasha roob maamka oo ka furmay isna magaalada nairobi wararka dibaddana waxaa ka mid ah ciidamo ka socda midowda amisom oo booliisa oo la keeni doono magaalada muqdisho balse aan ku hormaro warka dowladda dowladda kumeelgaarka ee soomaaliya iyo somalilan ayaa waxa uu shir uga furmay magaalada london ee dalka ingiriiska madaxda labada dhinac ayaa waxa ay shirkaasi uga macneeyeen ayaa shirkaasi ugu magacdareen in ay ku raadinayaan wada hadal oo dhaxmara labada dowladood ee dowlada Soomaaliya iyo Somaliland. Dadweyne kamid ah dadka shirkaasi ka qayb gala ayaa waxa ay sheegeen in himilada Somaliland ay aaminsan tahay ay tahay inay hesho aqoonsi dowladnimo madax bannaani. Waana muhiim ayay yiraahdeen in ay no isfahanno in dowladda Soomaaliyeed ay nasiiso ama aanu helo madax bannaani. Wasiirka arrimaha gudaha iyo amniga qaranka Soomaaliya Cabdi Samad Macallin Maxamuud oo hoggaaminaya wafdiga dowladda ku meel gaarka ee Soomaaliya shirkaasi uga qayb gala ayaa isna rumaysan yahay inay iman karaan caqabado balse haddii dadku ay wada hadlaan ama wada hadal ay yeeshaan ayuu yidhi in wax badan la iska afgaran karo. Haddii dadku wada hadlaan waxbay isfahmaan, way isfahmaan ayuu yidhi. Waa iman kartaa caqabado mana ahan ayuu yidhi kuwa dhammaan kara maanta iyo berri, balse waxaa loo baahan yahay ayuu yidhi in si degdeg ah loo eego wax walba oo uga dambeyna wax walba oo wuxuu yidhi maaragtay ka dambeeya wanaaga iyo weliba isfahamka Soomaaliya iyo Somaliland. Madaxda dowladda Soomaaliya uga qayb galay shirkaasi ama madaxweynaha Soomaaliya Sheikh Sharif Sheikh Ahmed ayaa shirkani ku tilmaamay mid dib loo soo celinayo midnimadii iyo wadajirkii Soomaaliya, iyaga oo rajo weyn ka muujiyey in natiijooyinka shirka ka soo baxaya uu noqon doono kuwo wanaagsan. Jamhuuriyaddii Soomaaliya oo ka koobnayd gobolladii uu Ingiriisku gumaysan jiray oo xoroobay 26-kii Juun 1906-kii iyo gobolladii uu Talyaanigu gumaysan jiray oo iyana xoroobay 1-kii Julaay 1906-kii ayaa waxaa madmadow uu soo dhex galay markii la riday dowladdii dhexe ee Soomaaliya 1991-kii. Soomaaliland ayaa sheegtay in ay gooni isu uga go'day Soomaaliya inteeda kaleeto sanadkii 1992, iyadoo taasi ay sabab uga dhigayso tacadiyo iyo weliba godoofabyo loogu geystay dagaaladii 1988 ee hoggaaminaysay dowladdii kacaanka. Dowladaha Britain, Norway iyo Ururka Midowga Yurub ayaa shirkan maalgelinaya iyadoo xubno ka mid ah ay ka qayb galayaan, balse wada hadalada ayaa ah kuwo u dhexeeya dowladda Soomaaliya iyo Somaliland. Balse aan ogaano shirkaasi waxa uu furmay maanta iyo wixii ka soo bax, waxaanu isleegi doonaa toddobaadka xiga haddii Allah wada loo ogolaado. Sidoo kaleeto, ciidamo ka socda Midowga Yurub oo ilaaliya xeebaha Soomaaliya ayaa badbaadiyey dad iyagu kalluumaysata ah oo markaasi xaaladooda ay khatar ku sugnayd markii ay ku dhex jireen badda. Markab nooca dagaalka ah oo ay leeyihiin ciidamada Talyaaniga ee ka mid ah ciidamada la dagaalanka burcadbadeedda ee ku sugan xeebaha Soomaaliya ayaa maalmiilnimadii shalay ahayd soo badbaadiyey laba nin oo kalluumaysata ah oo iyagu ka tirsanaa kalluumaysatada maamulka Puntland. Warbixintan oo lagu shaaciyey barta internetka ee caalamka ayaa sheegay in labada nin ee kalluumaysanaya ay 7-dii bishii Juun kasoo ambabixeen xeebta degmada Caluula ee ismaamulka gobolka Puntland, halkaas oo ay intii muddo ahba ku kalluumaysan jireen, laakiin doontii ay wateen ay cillad dhinaca matoorka ah la soo darisay xilli ay ku sugnaayeen badweynta Hindiya dhexdeeda. Warbixintani waxay sheegaysaa in ay doontaani kalluumaysatadani ay ahayd ay xumaatay markii maalin uun keliya ay badda ku jireen, isla markaana ay masaafo badan oo badweynta ah ay joogeen si ay halkaas uga soo kalluumaystaan, waxayna arrintani keentay in ay muddo fara badan badda ku jiraan. Markabkan ciidanka oo ay leeyihiin ciidamada dowladda Talyaaniga ee ka mid ah ciidamada Midowga Yurub ee la dagaalanka burcadbadeedda u jooga xeebaha Soomaaliya ayaa 12-kii bishan oo shalay ku beegneed waxa ay ku guuleysatay in ay doonidaasi kalluumaysay iyo labadaasba ay ka soo qabtaan. AU Nova oo ah afhayeenka ciidamada badda ee wadamada Midowga Yurub oo warbixintani saxaafadda caalamka soo gaarsiiyey ayaa sheegay in kalluumaysatadani ay soo badbaadiyeen markibkii caawimaadda ka dalbaday isla markaasna ay hubiyeen in aysan burcad badeed ahayn raggaasi. Ciidamada oo doon dheereysa oo ah kuwa ciidamada ku soo badbaadiya kalluumaysatadani ayaa iyaga oo doonta kale ku jira geeyay xeebaha degmada Caluule kadib markii ay suurtageli weyday in ay matoorkooda doonta kalluumaysatada sameeyaan, waxayna intii ay la joogeen siiyeen gargaar kala duwan oo ay ku jireen cunto iyo weliba cabitaano. Waa markii ugu horreysay ee sanadkan ciidamada midooda Yurub ee la dagaalanka burcad badeedda ee jooga xeebaha Soomaaliya ay sidan u soo badbaadiyaan dad ka kalluumaysanayay oo markaasi xaalad xun ay la soo darastay. Shir ayaa wax uga furmay aan iraahdee saxiixayaasha Soomaaliya magaalada Nairobi. Kulankan ayaa waxa uu ka dhacay magaalada Nairobi ee dalka Kenya, waxaana isugu tagay xubno ka tirsan saxiixayaasha Soomaaliya. Kulanka ayaa waxa looga wada hadlay si rasmi ah looga hadlay waxyaabihii ka qabsoomay qorshaha nabadda Soomaaliya ee roadmap-ka iyo sidii looga bixi lahaa hanaanka xilliga kumeelgaarka ah oo ay hadda ku jirto Soomaaliya. Shirkan ayaa waxaa ka qayb galay madaxweynaha dowladda kumeelgaarka ee Soomaaliya, gudoomiyaha baarlamaanka Soomaaliya iyo ra'iisul wasaaraha xukuumadda Soomaaliya Professor Abdiwali Cali Kass iyo maamulada Puntland, Galmudug, Ahlus Sunnah wal Jamaaca iyo xubnaha ka socda qaramada midoobay. Waxaa la sheegay in kulankani uu yahay kii ugu dambeeyay oo ay saxiixayaasha Soomaaliya uga hadlaan xaaladda dalka Soomaaliyana, waxaana lagu soo gabagabeynayaa khilaafyo la sheegay inay soo kala dhex gashaan iraahdee madaxda saxiixayaasha rubaabka. Madaxda ayaa qaarkood la sheegay inay khilaafkooda uu salka ku hayo arrimo dastuurka u sameynta dalka Soomaaliya, kuwaas oo ilaa iyo hadda aysan ku isku fahmin qodobo ay ka mid yihiin hanaanka federaalka ee la doonayo in dalka laga hirgeliyo, balse isna aynu ogaano waxa ku soo kordha amaba habka uu shirkaasu u suurtagalo. Iyadana toddobaadka xiga ayaanu idin soo gudbin doonaa haddii Allah awoodda la ogolaado. Wararka dibadda waxaa ka mid ah oo aanu ka helnay maanta kuwooda ugu muhiimsan: ciidamo la sheegay inay ka mid yihiin ama ay ka mid noqon doonaan ciidan boolis ah oo ka socda AMISOM ayaa la keeni doonaa sida la sheegay magaalada Muqdisho. Sida ay sheegayaan saraakiisha ciidamada booliska waddanka Uganda, ayaa waxaa lagu sheegay ama lagu shaaciyay in dowladda dalkaasi ay dalka Soomaaliya keenayso ciidamo booliis ah oo ka qayb qaadan doona xasilinta amanka Soomaaliya. Ku-xigeenka hafayeenka ciidanka booliska Uganda, haweeneyda dal ee la yiraahdo Yudi Nabakoba, ayaa u sheegtay warbixinta 104 askari oo hordhac in la keenayo magaalada Muqdisho si ay uga qayb qaataan ama ay u caawiyaan ciidamada ka howlgala magaalada Muqdisho ee booliska ah. Yudid ayaa waxa ay sheegtay in bilihii la soo dhaafay ay tababaro siinayeen ciidamo booliis ah ee loogu talagalay in Soomaaliya la keeno, iyadoo tilmaamtay in hadda ciidamadaasi la diyaariyay sida ay sheegtay ay goor weynna soo gaari doonaan magaalada Muqdisho. Ciidamadan waxay shaqadoodu noqon doontaa, ayay tiri, caawinta ka hortaga dambiyada iyo weliba ka shaqeynta saldhigyada booliska ee Muqdisho ku yaala, ayay tiri. Ku-xigeenka afhayeenka booliska dalka Uganda, Yudit Nabakoba, waxaana ay intaasi ku dartay in ciidamada ay qayb ka yihiin ciidamada uu Ururka Midowga Afrika ugu talagalay in wax looga qabto xaaladda ammaan ee caasimadda waddanka Soomaaliya. Wararku waxay sheegayaan in dowladda Nigeria ay iyana diyaar la tahay inay ciidamo keento Soomaaliya, kuwaas oo ka mid noqon doona booliska AMISOM ee ka howlgala Soomaaliya. Saraakiisha ciidamada AMISOM oo horeyba warbixintan ula hadlay ayaa ballan qaaday in ciidamada booliska ee AMISOM ka tirsan ay la geyn doono saldhigyada booliska gobolka Banaadir si ay ciidamada booliska Soomaaliya uga caawiyaan howlgallada ay kula jiraan inay ku sugaan amniga magaalada Muqdisho haddii ay suurto gashana in gobolada dalka qaarkoodna la geyn doono. Intaasi waxaa ku dhan wararkii ay idinkugu salagashay toddobaadkan ama maanta Radio Warsan, iyadoo aad ka dhageysataan mawjada 100.3 leh radio toddobaad kasta maalinimada arbacada saacadu marka ay tahay 1:00 ilaa 2:00 duhurnimo, iyo weliba maalinimada axada 1:00 ilaa 2:00 duhurnimo, iyadoo warkii maanta aanu idinku tala galayna intaas uu ku dhan yahay waxaan idinla socodsiinayaa anigoo maxamed bashiir haatanna waxaan u jalaacaynaa bal muhaadaradii uu sheekhi sheekh cali inuu daadihiinay dhageysi haboon qoomamay noqon doontaa markaasuu wuxuu yidhi mid nuujisa nicmo lahaatay waxaana baas lahaaday mid goysa oo naas goysa ah bimacnaa mar uu fasiraya sala allahu calayh wasalam wuxuu yidhi awaluhaa waxaa la socda iyo culimmada markay fasiraya waxay yidhahdeen ilaan kursiga maal baa la socda jaah baa la socda sharaf baa la socota ugu dambaynna waxaa la leeyahay reer hebel baa intaana haystay dil iyo eryasho iyo isdabagal iyo waxaasaa ka dambeeya rasuul allah calayh wasalam macnaha markuu tilmaamayay walidaalika wuxuu yidhi in shi'tum anba'tukum can alimaarati haddaad doontaan waa idiin sheegaya ee dhegaysta wuxuu sala allahu calayh wasalam xadiidka tabaraani ba wariyay saxiixuljaman uu ku soo arooray awalkeeda waa isqabqabsasho marxalada labaad ee madaxtinimada uu yidhi waa qoomamur marxalada saddexaad wuxuu yidhi waa cadaab yowma alqiyaama ilaa qofkii cadaalad sameeya maahan waxyaabaha mawduucan soo hosgelay waxaa ka mid ah haddaad aragtay mar meel mare isugu yimaada fagaaraha dadku markay fadhiistaan inaad maanta dhan adiga inaa hadashid aragtid qofkii hadla waxaa leedahay sug waxba ma ogdi takhasus kastoo la gala adaa ka hadlaya injineering baa la galaya adaa ka hadlaya medicine baa la galaya adaa ka hadlaya wax kastaba waxaa tahay nin faylasuufoo qaamuus soconaya taa adaa hadlaya sheeke taada aan ahayn mooyaane meesha inay ka socoto ma jeclid waa ku amar taagleynaysaa iimaankaaga dacsi ku jira waxaana laga fahmaya xadiidu rasuulillahi sal allahu alayh wasalam wuxuu yidhi sala allahu calayh wasalam iska ilaali ittaquu haadihi almadaabix bimacna almaxaariib maxaariibtana waxay ku fasiri jireen waa meesha suduur almajaalis majaalista fagaarayaasha laysugu yimaado qofka inuu keligii uun wax ka sheego waxyaabaha lagu aqoonsanaya waxaa ka mid ah qofka markuu jecel yahay inaad dadka u istaagaan marka meel la yimaado ilaan waxaa kugu jira dacfi aad dareemaysid waxaad rabtaa dadkoo dhan inay ku istaagaan adiga lagu sabciyo haddaan saa lagu dhihina noocan maa waxaa laga yaabaa noocan maa inaad furka tuuratid xaaladda waxaa lagu aqoonsanaya iimaanka inuu dacfi uu ku jiro waxyaabaha lagu aqoonsada waxaa ka mid ah qodobka tobnaad gacan adayg iyo lix jeclaan iyo ku dhegitaan iyo gacantaada oo aadan jeebka aadan u dirayn ilaa allaahumma in feer lagugu dhufta mooyaane si kale aad ku dhaqaaqaysid ma lah xaaladda marka laysku arka dacfi baa iimaanka ku jira wuxuu yidhi sala allahu calayh wasalam laa yajtamicu shuxxu waaliimaanu fii qalbi cabdin abada bukhli iyo iimaan lagama yaabo qalbi mumin inay isugu tagaan xadiidkaa waxaa wariyay nasaa'iyo saxiixuljaamicu ku soo aroo 2068 mar naba lagama yaaba in laysku geeyo walidaalika culimmada waxay sheegaan waxaa jira ama xadiidka rasuulka sal allahu calayh wasalam wuxuu yidhi iyaakum ashuxa war iska ilaaliya bukhliga lix jeclada iska ilaaliya dadkii idinkii idinka horreeya taasaa halaagtay bukhli buu faray inay gacanta maalka ku dhagaan way ku dhageen qaraabada inay gooyaan buu faray way gooyeen kadibna wuxuu faray inay fujuur la yimaadaan fujuur bay ku dhaceen buu yidhi saddex arrimood buu markaa mariyey xadiidkan waxaa laga yaabaa in laga fahmo saddexda macno oo bakhiilka iyo la'iimka iyo shaxiixa u dhexeeya bakhiilka diyaar umaha inuu wax bixiyo la'iimka inuu isaga wax bixiyo diyaar uma aha laakiin maalka dadkana wuu rabaa shaxiixa inuu wax bixiyo ma rabo maalka dadkana wuu rabaa qof kale jeebkiisa inay ka baxdana ma jecla saddexdaba xadiidkaa lagu hewaa maraaxisha saddexdaa shaxiixa waa tan wuxuu leeyahay kow amarahum bilbukhli fabakhilu tiisuu ku dhegay wa amarahum bilqatiicati dadka kale in la siiyuu diiday wa amarahum bilfujuuri dad uu hortaagan yahay waa macanida markaa laga fahmi kara xadiidka walidaalika allah subxaana wa tacala wuxuu yihi haa antum haaulaa tudacuuna litunfiquu fii sabiili illahi faminkum man yabkhal war waxaa laidinkugu yeeraya waa infaaq fii sabiili illah walidaalika aayaddii qur-aanka maxayd fii suurati albaqara alshaytaanu yaciidukum alfaqr marka leeyay wax bixiya shaydaan baa wuxuu idin leeyay war cayr baad noqonaysaa ka istaag marka arrin uu shaydaan uu ka talinayo waxaa arrinkaa daliil uu yahay inuu meesha iimaan aanu jirin iimaankuna markaa uu dacfi uu ku jiro arrinka 11aad ee lagu aqoonsanay iimaanka inuu dacfi ku jiro waxaa ka mid a qofka wuxuusan samaynayn inuu yidhahdo waan samaynayaa qur-aanka aayaddii waxaa ahayd ya ayuha aladiina aamanuu lima taquuluuna maa laa tafcaluun waxaydaan samaynayn maxaa u leedihin waan samayn doonnaa qodobka 11aad waa kaa haddii laysku arko aan isku aragno in ballanteennu ay badan tahay ballanta laga sheegaya dadka i b m-ta loo yaqaan inshaa allah buu ku leeyay soo noqo bukra haddana maa calay saddexdaaba isu kaa raacinaya haddaad is-aragtid inaada ballantii aadan ka soo baxayn in ballan walbood gashid aad guub yeelaysid markaad aragtid iimaankaaga dacfi baa ku jira qodobka 21aad qofka inuu ku farxo dhibka ku yimaada walaalihii muslimiinta ah muslimiin baa meel lagu jabiyey dad baa la eryaday dad baa dhib ku yimid dunidan ilaahay subxana wa taala u ballaariyay dacladeeda iyo guudkeeda dad baa lagu gumaadaya cadal darra ka socota insaafkii baa laga tagay haddaad aragta arrinka inaad u damqanayni iimaankaaga dacfi baa ku jira waxyaabaha muujinaya waxaa ka mid a dacfi inuu jiro qofka markuu dembiga uu samaynayo ama ficil markuu samaynayo wuxuu ka fiirinayaa oon keliya ma dembi baa iga imanaya mise dembi maaha waana su-aasha culimmada ku badan wuxuu ku leyay sheekhow masaladan iyada ah ma karaahiya maxaa yacnii diyaar umaha inuu ku weydiiyo qof horta imaanaya oo ku weydiinaya male maxaa laygaga baahan yahay horta wuxuu weydiinayaa dembi inuu ku dhacay in kale bas markaas wuxuu ku weydiinayaa haddaad tidhaahid waa wuxuu haddaad tidhaahid arrinkan ma banaan wuxuu ku leeyay ma karaahiya waa karaahiya markaad tiri karaahiyadeedaas ma badan tahay mise waa yarta haddii qofku uu gaaro heer dunuubtu ay la sahlan tahay uu gaaro heer markii dembi uu galayo uu ka yidhahda dembi uusan soo gaarin keliya laa liya walaa caleya masalada oo kalea arrintaa dibkeeday leedahay walidaalika rasuul allahu aleyh wasalam wuxuu yidhi faman waqaca fi shubuhaati waqac fi lxaraam qofkii ku dhaca waxyaabaha labada sohdin u dhexeeya xalaal iyo xaaraam xaaraam buu ku dhacay buu yidhi wuuna tilmaamay sal allahu aleyh wasalam sal allahu aleyh wasalam xadiid wuxuu ku yidhi waxaa dhici doonta yowma alqiyaama layaclamanna aqwaaman min ummatii waxaan ogaan doonaa buu yidhi dad ummaddayda ka mid a oo iman doona yowma alqiyaama waxay la iman doonaan jibaala tihaama buuraha tihaama camal la eg oo cad oo aad u caddaan badan yacni heer heer ka igaarsiisan yihiin laakiin wuxuu yidhi fayajcalaha allahu habaa'an manhuura lakin ilahay wuxuu ka dhigay acmaashaasoo dhan midan wax ka soo qaad lahayn rasuul maxamed sal alay wasalam markuu arrinkaa uu yidhi kadib saxaabata rasuulilahi sal alay wasalam nin baa istaagay wuxuu yidhi sawbaan ahaa wuxuu yidhi yaa rasuul allah sifhum lana xullahum lana aw dulluhum lama fii riwaayaatin rasuula noo sifee dadkaas inaa ogaanaan rabnaa nin acmaal fara badan la iman doono yowma alqiyaama acmaashiisana la dhihi doono wax ka soo qaad ma leh yaa rasuul allah man hum arrin sahlan maaha markaasuu yidhi sala allahu aleyh wasalam maruu hadlay wuxuu yidhi dadkaa waa walaalihiin buu yidhi haragiina iyo duubkiinay leeyihiin buu yidhi leylka saa u tukataanna way u tukadaanoo salaadu kama tagto laakiin broblemka haystaa iyo muxuu yahay markii maxaarinta ilaahay ay la keli noqdaan baynay u aaba yeelin markuu keligii yahay xumiduu doonu sameeyaa guriga markuu joogo waxaa laga yaba dadka markuu ag joogo inuu yidhahdo naga wareejiya qanaadka kan naa qaban baa soo gelaysay keligii markuu yahana uu shito dadka markuu ag joogo waxaa laga yaba inuu yidhahd naga daayo waa xaaraam laakiin markuu jaanis rao inuu wuxuu sii wato haddaa is aragtid inaad isdiwaajiyo leedahay dadkana weji aad kula joogtid markaa gaar u joogtidna weji kale aad leedahay iimaanka dacfi baa ku jira waana arrin dhibaatadeeda leh oo markaan u badannahay walidaalika masaladan iyada masale muhiimaddeeda u baahan weyo waana muhiim in lagu baraarugo arrimahaas oo kalea arrinka kale aan gudbaayo waxay tahay maxaa yeele intaanan ka gudbin sala allahu aleyh wasalam arrinkaa markuu tilmaamaya wuxuu yidhi qofka mu'minka ah maruu tilmaamaye xaal almunaafiq marka laga hadlay ibnu mascuud baan ula jeedaa wuxuu yidhi qofka mu'minka ah dembi markuu ku dhacayo wuxuu arkaa in buur ay hoos fadhiyo ay saa ugu soo dhaganayso laakiin qofka munaafiqa waxaad moodaa buu yidhi tuqsi saa wejigi u maro saa u iska yidhi wax weyn lama ah haddii dembi yar markuu kaa dhacayo aadan wax weyn aadan ka dhigan oo noocan maa aadan haddigii salafkii aadan la maro aadan dhihin allaile maanta meel xun baan aaday wax xun baa iga dhacay haddaad arrinkaa aadan u damqon oo saa aad uga shallaayan arrinkaa waa khatar buu ku jiraa arrinkaa afar iyo tobnaad wuxuu yahay macruufka wax kastoo wanaagsan oo la liido diinteennana ma sheegin in shay macruufa la liido macruufka waxaa ula jeedaa camal yar ha fududaysan meesha aad fadhida haddaad aragtid kursiga aad ku fadhidin nin muslim walaalkaaba meesha soo mari lahaa inuu ciriirkuya istaago leex ha fudaysan una niyeyso inaad ajir heli doontid sal allahu aleyh wasalam xadiid waxa uu kiri laa taxqiranna min almacruufi shay-an wanaagga aad samaynaysa ha yaraysan ilaahu aad ka dhigtid qof muslim walaalkaa waraabdoona oo weelkiisa biyo aad ugu shubtid ilaahu arrinka uu noqdaa qof muslima walaalkaa kaa soo horbax weji furfuraan aad kula kulantid intaabaa kugu filan xadiid waxaa ku soo arooray nin baa wuxuu soo maray waddo wuxuu ku soo maray laan geedeed oo saa markaa meeshii u dhex taal bisha waddada dusheeda markaasuu yidhi maanta waan ka leexinaya bari wuu ka leexiyey fadakhala aljanna jannuu ku galay buu yihi sal allahu aleyh wasalam xadiidkaa muslim baa wariyey walidaalika in macruufka la liido shaydaanka ayaa ku farxaya wuxuu yidhi sala allahu aleyh wasalam xadiid waxa uu ku yidhi shaydaanka waa uu ka quustay an yucbada fii jasiiratikum harih wuu ka quustay in lagu caabudo wa fii riwaayati waxay ahayd ayisa wa fii riwaayatin ayis waana isku macno wuu ka quustay laakinahu radiya bilacmaali maa taxqiruun radiya min alacmaali bima taxqiruun oo kama qaala sal allahu aleyh wasalam waxaase ku filan camalka kaa liidaysaan hadda markuu qofku uu soo galo assalaamu calaykum markuu yidhaahdo wa calaykum assalaam waraxmatullahi markaan ka tagnay intaasa shaydaan ku filan laba ragco sunna tacid masjid inaad ka hartid intaas ku filan khayr meel lagu hayo aad gaabada intaas ku filan inta waa tafsiirka koowaad culimada ay saareen radiya min al-a'mali ma tahqirun amaba in la yiraado shay uu qofka fududaysto dambi aanu ka dhigan maxaa ka macnaada wey oo qaamuska marka noogu jirta radiya min al-a'mali ma tahqirun arrinka shan iyo tobnaad qofka inuusan la falgelin qadaaya al-muslimiin tii hore waxay ahayd inuusan u damqan laakiin tan waa maxay cala alaqal duca loo baahan yahay qof muslimo walaalkaa dhib ku yimid duca lagaga baahan yahay ummad baa dhib haysata duca lagaga baahan yahay laakiin haddii aadan kala jeclayn keliya aad u damqanaysitan adiga ku taabato tolkaaga soo gaarta mooyaane wax kale aanay ku xisaabsanayn iimaanka dacfi baa ku jira walidaalika sala allah alay sl xadiid waxa uu ku yidhi ina almu'mina min ahli alimaani bimanzilati alra'si min aljasad qofka mu'minka dadka mu'miniinta wuxuu ugu jiraa booska madaxa jirka ugu jira oo kale ugu jira oo kale ya'lamu almu'minu liahli alimaani kama ya'lamu aljasadu lima fi ra'si qofka mu'minka wuu u damqadaa xanuun buu dareemaa dadka mu'miniinta marka wax soo gaaraan sida madaxa uu ku xanuunay jirka meel ka mida marka uu ku xanuunayo meel un farta marka ku xanuunayso madaxa uu soo gelaya lugtaa ku xanuunaysa madaxa ku xanuunaya neerfoo dhow isku xiran yihiin adna saasoo kale lagaga baahan yahay haddii qadaaya almuslimiin oo meelaha ka dhacaya oo akhbaartu aan ka maqlno aanayna dhaqaajin arrinkaa markaa wuxuu muujinayaa dacfi inuu jiro waxyaabaha dacfiga muujinaya waxaa ka mid a dadka muslimiinta walaalaho kala daata laba nin oo weligood soo wada socon jiray laba ruux oo weligood wada joogi jiray ayaa waxaa arkaysaa maalin inay kala dideen hebel xaggu ka baxayaan hebel xaggaasu ka baxayaan infisaam cura alukhuwa markay timaado waxau muujinaya dacfu alukhuwa dacfu wuxuu muujinaya aliimaan xadiid baa muujinaya wuxuu leeyahay maa tawaadda ithnaani fi illahi caza wajal aw fi lislaami fayufariqu baynahuma aw bidanb awalu dambi fayufariqu baynahuma awalu dambi wuxuu yidhi sala allahu calayhi wasalam laba ruux oo ilaahay dartii isku jeclaaday markay kala tegayaan waxaa ay ku kala tagaan dembi midkood uu galay riwaayaadka qaarkoodaa muujinaya waxaa laga yaba inaad tiraha hebel waxaan ka sameeyey aniga ma aqaan intaasaan xiriir lahayn saaxiibbaan ahayn khayrkaan isku sheegi jirnay meelaha khayraadkaan isu bahaysan jirno aan tegi jirnay wax kastaa naga dhexayn jira laakiin ninkaa waxaan arkay laga bilaabaa maalinta inuu salaantii la garab marayo gabar baa waxay le walaashay muslimadda ah intaasaan wada dhaqmi jirno khayr baa naga dhexeeyay laakiin maanta ma garanay waxaan ka sameeyey way oraday waxaa loo baahay salafka waxaa lagu yaqaanaa inuu isku laabto qofku yidhaha yaa dembi galay midkood baa dembiga riwaayadka qaarkood waxay leeyay bidambin yuxdiduhu axaduhumaa labadooda mid ka mida dembi uu galay baa keeni kara labada qofood inay kala tegin dembi markuu yimaadana iimaankii baa dhaawacmay iimaanka markuu dhaawacmana dacfi maa meesha yimid wey macnaheeda waa muhiim marka walidaalika saxaabatu rasuulillah salaf al-umma waxaa lagu yaqaan wuxuu leeyahay haddii aan dareemo daabadeeda inaanay dhaqaaqaynin waa ismuraajicin jiray waxaan ogaan jiray buu yidhi inuu dembi inaan galay marka arrin yar markuu nagu adkaaday inuu dembi jiro ogow dembina hadduu meesha jira dacfi baa jira arrin kale sideed toddobiy tobanaad wuxuu yahay qofka inuusan dareemin era radio kurdia la finland radio kurdi hamu rojane chi yakshama u charshama la kajmer charda bo panzai dwaro bo mawi yak kajmer barnamakani khoi لا سر شپولی اف ام برام بر با صدو لدیا سی میگه هرتز پخش دکن

شاري كلمة برسن دايما غمباري وين غريب لسوت شاري آي تشوم تاورمان يارم بيتوا دزلم الامكان عشمان بيتوا تشوم تاورمان يارم بيتوا دزلم الامكان عشمان بيتوا حالي ظلم شين يا من الله يرحم عاشقا سيدي بكان كزني يا لاج وسلم عاشقا سيدي بكان كزني يا لاج وسلم ماري هاي شانة وسير أي كرت بالاو أي شانة